ಅಂತ ಸಾಮಗ್ರಿಗಳನ್ನು ಬಳಸ್ಕೊಂಡು ಕರಕುಶಲ ಕಲೆಗಳನ್ನು ಮಾಡೋದ್ರಲ್ಲಿ ನಮ್ಮ ಕನ್ನಡಿಗರು ಎತ್ತಿದ ಕೈಯೇ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಜಾನಪದ, ಕರಕುಶಲ, ಶಿಲ್ಪಕಲೆ ಎಲ್ಲ ರೀತಿಯ ಕಲೆಗಳು ಕಾಣಸಿಗುತ್ತೆ. ಮೋಸ್ಟ್ಲಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಕಲೆಗಳು ನಮ್ಮ ಕರ್ನಾಟಕದಲ್ಲಿ ಕಾಣಸಿಗಬಹುದೋ ಏನೋ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿರುವಂತಹ ಕಲೆಗಳು ಇದರ ಬಗ್ಗೆ ಪ್ರಶ್ನೋತ್ತರವನ್ನ ಮಾಡೋಣ. ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಉತ್ತರವನ್ನ ನೀವು ಕೊಡೋದಕ್ಕೆ ತಯಾರಿದ್ದೀರಾ ಅನ್ಕೊಂಡಿದ್ದೀನಿ. ಕರೆ ಮಾಡೋದಕ್ಕೂ ಮುಂಚೆ ದೂರವಾಣಿ ಸಂಖ್ಯೆಗಳನ್ನ ಒಮ್ಮೆ ಹೇಳ್ತಾ ಇದ್ದೀನಿ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. 2452258 ಒಂದು ಸಂಖ್ಯೆ, ಮತ್ತೊಂದು ಸಂಖ್ಯೆ 2462899 ಎಸ್ಟಿಡಿ ಕೋಡ್ 08172. ಕಾರ್ಯಕ್ರಮದ ಇಂದಿನ ವಿಷಯ ಕರ್ನಾಟಕದ ಕಲೆಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನ ಒಂದು ಕಲೆ ಅಂತ ಪ್ರಸಿದ್ಧಿಯಾಗಿರುವಂತಹ ಕಲೆ ಕಲಾ ಪ್ರಕಾರ ಯಾವುದು? ಗಂಡು ಕಲೆ. ಗಂಡು ಕಲೆ, ಅದೇ ಇದು ಕೋಲಾಟ ಇರ್ಬೇಕು. ಕೋಲಾಟನಾ? ನೋಡೋಣ ಮುಂದಿನ ಇದು ಉತ್ತರ. ಕಂಸಾಳೆ. ಆಯ್ತು, ಒಂದು ಉತ್ತರವನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ನೀವು ಕೋಲಾಟ ಹೇಳಿದೀರಾ. ನೋಡೋಣ ಮುಂದಿನ ಕೊಲ್ಲ ಏನ್ ಹೇಳ್ತಾರೆ ಅಂತ. ಕರೆ ಮಾಡಿದ್ಕಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಯಾರಿದು? ಹಲೋ, ನಮಸ್ಕಾರ ಮೇಡಮ್. ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲ್ಲೇನಹಳ್ಳಿಯಿಂದ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಪ್ರಶ್ನೆಯನ್ನ ಆಲ್ರೆಡಿ ನಾನು ಕೇಳಿದೀನಿ, ಕೇಳಿಸ್ಕೊಂಡ್ರಾ ಪ್ರಶ್ನೆಯನ್ನ? ಇಲ್ಲ ಮೇಡಮ್, ರೇಡಿಯೋಯಿಂದ ದೂರ ಇದೆಯಾ, ಫೋನಿಗೆ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿ. ಕರ್ನಾಟಕದ ಕಲೆಗಳು ಅಂತ ಗೊತ್ತಿತ್ತು ವಿಚಾರ. ವಿಚಾರ ಇವತ್ತಿನ ವಿಷಯ ಕರ್ನಾಟಕದ ಕಲೆಗಳು ಅಂತ. ಅಂದ್ರೆ ಇಲ್ಲಿ ಎಲ್ಲಾ ರೀತಿಯ ಕಲಾ ಪ್ರಕಾರಗಳ ಮೇಲೂ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅದು ಜಾನಪದ, ನೃತ್ಯ, ಸಂಗೀತ, ಯಾವುದೇ ಇರ್ಬೋದು, ಶಿಲ್ಪಕಲೆ ಯಾವುದೇ ಇರ್ಬೋದು. ಈಗ ನಿಮ್ಗೆ ನಾನೊಂದು ಪ್ರಶ್ನೆಯನ್ನ ಕೇಳಿದೆ, ಮೊದಲನೇ ಕಾಲರ್ ಉತ್ತರವನ್ನ ಕೊಡ್ಲಿಲ್ಲ, ಈಗ ನಿಮ್ಗೆ ಅದೇ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಗಂಡು ಕಲೆ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕಲಾ ಪ್ರಕಾರ ಯಾವುದು? ವೀರಗಾಸೆ ಕುಣಿತ ಮೇಡಮ್. ವೀರಗಾಸೆ ಕುಣಿತ. ನೋಡೋಣ, ಇನ್ನೂ ಒಬ್ಬರಿಗೆ ಪ್ರಶ್ನೆಯನ್ನ ಕೇಳ್ತೀನಿ, ಅವರು ಸರಿ ಉತ್ತರ ಕೊಡದೆ ಹೋದ ಪಕ್ಷದಲ್ಲಿ ಸರಿಯಾದ ಒಂದು ಉತ್ತರ ಸಾಕು, ನೋಡೋಣ ಮಿಕ್ಕರು ಏನ್ ಹೇಳ್ತಾರೆ ಉತ್ತರವನ್ನ ಅಂತ. ಕರೆ ಮಾಡಿದ್ಕಾಗಿ ಧನ್ಯವಾದ ತಮ್ಗೆ. ನಮಸ್ಕಾರ. ನಮಸ್ಕಾರ, ಯಾರಿದ್ದೀರಾ ಲೈನ್ ನಲ್ಲಿ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತೀನಿ. ಓಕೆ, ಸರಸ್ವತಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ನಾನು ಪ್ರಶ್ನೆ ಕೇಳಿದೀನಿ, ಗಂಡು ಕಲೆ ಅಂತ, ಕರ್ನಾಟಕದ ಗಂಡು ಕಲೆ ಅಂತ ಪ್ರಸಿದ್ಧಿಯಾಗಿರುವಂತಹ ಕಲಾ ಪ್ರಕಾರ ಯಾವುದು? ಯಾವುದು? ಕುಸ್ತಿ. ಕುಸ್ತಿ. ಕುಸ್ತಿ. ಇಲ್ಲ, ನೀವು ಪುತ್ತೂರಿನಿಂದ ಕರೆ ಮಾಡ್ತಾ ಇದ್ದೀರಾ ಅಲ್ವಾ, ನೀವು ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳಲೇಬೇಕಿತ್ತು. ಯಾಕಂದ್ರೆ ಯಕ್ಷಗಾನ ಇದಕ್ಕೆ ಸರಿಯಾದ ಉತ್ತರ. ಯಕ್ಷಗಾನ ಇದಕ್ಕೆ ಸರಿಯಾದಂತ ಉತ್ತರ. ನಿಮ್ಮಲ್ಲಿ ಯಕ್ಷಗಾನ ಜೋರ್ ನಡೀತದೆ ಅಲ್ಲ? ನೋಡ್ತೀರಾ ನೀವು? ರಾತ್ರಿ ಇಡೀ ನಡೆಸ್ತಾರೆ ಕಾರ್ಯಕ್ರಮವನ್ನ. ನೀವು ರಾತ್ರಿ ಇಡೀ ಕೂತು ನೋಡಿದೀರಾ? ನೋಡಿದೀರಾ ನೀವು ರಾತ್ರಿ ಇಡೀ ಕೂತು? ನೋಡಿದ್ದೇವೆ, ನೋಡಿದ್ದೇವೆ. ನೋಡಿದ್ದೀರಾ? ಓಕೆ. ಜಾತ್ರೆಯಲ್ಲೆಲ್ಲ ಇರ್ತದೆ, ಅದನ್ನು ಬೆಳಿಗ್ಗೆವರೆಗೆ ನೋಡ್ತೇವೆ ಮೇಡಮ್. ಅಂದ್ರೆ ಈ ಯಕ್ಷಗಾನವನ್ನ ಪ್ರದರ್ಶಿಸೋದಕ್ಕೆ ಸಾಕಷ್ಟು ಶಕ್ತಿ, ಎನರ್ಜಿ ಬೇಕು, ಸ್ಟಾಮಿನಾ ಬೇಕು. ರಾತ್ರಿ ಇಡೀ ಹಾಡನ್ನ ಹಾಡ್ತಾ ಜೋರಾಗಿ ಕುಣಿಬೇಕು, ಸಾಕಷ್ಟು ಶಕ್ತಿಯ ವ್ಯಯ ಆಗೋ ಕಾರಣ ಇದನ್ನ ಅಂದ್ರೆ ಮೊದಲು ಬರೀ ಗಂಡು ಮಕ್ಕಳೇ ಈ ಕಲಾ ಪ್ರಕಾರವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಹೆಣ್ಣು ಮಕ್ಕಳು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಹೆಣ್ಣು ಮಕ್ಳು ಇಲ್ಲಿ ಕಲಿಸ್ತಾರೆ ಮೇಡಮ್, ಹೆಣ್ಣು ಮಕ್ಕಳಿಗೆ ಎಲ್ಲ ಶಾಲೆ ಇದು ಒಂದು ಇದ್ರಲ್ಲಿ ಭಜನೆ ಮಂದಿರದಲ್ಲಿ ಕಲಿಸ್ತಾರೆ ಅವರಿಗೆ. ಹಂಗಾಗಿ ಇದನ್ನ ಗಂಡು ಕಲೆ ಅಂತ ಕರೀತಾರೆ. ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ತಮ್ಗೆ. ಆಯ್ತು, ಥ್ಯಾಂಕ್ ಯು ಮೇಡಮ್, ಬಾಯ್. ಧನ್ಯವಾದ. ಕೇಳಿದರೆ ಈಗ ಮೊದಲನೇ ಪ್ರಶ್ನೆಗೆ ನಾನು ಒಂದು ಉತ್ತರವನ್ನ ಕೊಡಿ ಸಾಕು, ನೋಡೋಣ. ಒಂದು ಉತ್ತರದಲ್ಲಿ ತಪ್ಪಾದ್ರೆ ಅದೇ ಪ್ರಶ್ನೆಯನ್ನ ಮುಂದಿನ ಕೇಳುಗರಿಗೆ ನಾನು ಪಾಸ್ ಮಾಡ್ತೀನಿ. ಈಗ ನೋಡೋಣ, ಯಕ್ಷಗಾನವನ್ನ ಕಾಲರ್ನ ಲೈನ್ ನಲ್ಲಿ ತಗೊಳ್ಳೋಣ. ಯಾರಿದ್ದೀರಾ ಲೈನ್ ನಲ್ಲಿ? ಹಾಸನ ಪೆನ್ಷನ್ ಮಹಲ್ಲಯಿಂದ ಲೋಕೇಶ್ ಅವರು. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ. ಕರ್ನಾಟಕದ ಕಲೆಗಳು ಅಂತ ನಾವು ವಿಷಯವನ್ನ ಇಟ್ಕೊಂಡಿದೀವಿ. ಈಗ ಯಕ್ಷಗಾನದಲ್ಲಿ ಎರಡು ಪ್ರಕಾರಗಳಿವೆ, ಅವು ಯಾವುವು ಅಂತ ಹೇಳ್ಬಹುದಾ? ಬಡಗಣ ತೆಂಕಣ. ತುಂಬಾ ಸರಿಯಾದ ಉತ್ತರ. ತೆಂಕುತಿಟ್ಟು ಬಡಗತಿಟ್ಟು ಅಂತ ಎರಡು ಪ್ರಕಾರ ಇದೆ. ತೆಂಕುತಿಟ್ಟು ಅಂತ ಅಂದ್ರೆ ದಕ್ಷಿಣ ಕನ್ನಡದಿಂದ ಕಾಸರಗೋಡಿನವರೆಗೆ ಈ ಹೆಸರಿನಿಂದ ಕರೀತಾರೆ. ಇನ್ನು ಬಡಗತಿಟ್ಟು ಅಂತಂದ್ರೆ ಉಡುಪಿಯಿಂದ ಉತ್ತರ ಕನ್ನಡದವರೆಗೆ ಬಡಗತಿಟ್ಟು ಪ್ರಕಾರವನ್ನ ಅವರು ಯಕ್ಷಗಾನ ಆಡಿ ತೋರಿಸ್ತಾರೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಲೋಕೇಶ್ ಅವರಿಗೆ ಒಂದು ಚಪ್ಪಾಳೆ ಮೂಲಕ ನಾನು ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಲೋಕೇಶ್. ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು. ತಿಮ್ಮಪ್ಪ ಅವರು, ನೋಡಿ ನಿಮ್ಮ ಮನೆಯವರಿಗೆ ಆಲ್ರೆಡಿ ಕಾಲ್ ಸಿಕ್ಕಿತ್ತು. ಈಗ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಹುಲಿವೇಷ ಪ್ರಕಾರಕ್ಕೆ ಇರುವ ಮತ್ತೊಂದು ಹೆಸರು ಏನು? ಹುಲಿವೇಷ ಒಂದು ನೃತ್ಯ ಪ್ರಕಾರ ಇದೆ ಅಲ್ವಾ? ಹುಲಿವೇಷ, ಇದಕ್ಕೆ ಇನ್ನು ಇರುವಂತಹ ಮತ್ತೊಂದು ಹೆಸರು ಏನು? ಹುಲಿವೇಷಕ್ಕೆ ಇನ್ನೊಂದು ಹೆಸರು ಡೊಳ್ಳು ಕುಣಿತ ಅಲ್ಲ? ಇಲ್ಲ ನೋಡಿ, ನೀವು ಪುತ್ತೂರ್ ಅವರಾಗಿ ಇದಕ್ಕೆ ಉತ್ತರವನ್ನ ಸರಿಯಾದ ಉತ್ತರವನ್ನ ಹೇಳಲೇಬೇಕು. ಡೊಳ್ಳು ಕುಣಿತ ಅಲ್ಲ, ನೆನಪಿರ್ತದೆ. ಇಲ್ಲೆಲ್ಲ ನಾವು ಹುಲಿವೇಷ ಅಂತ ಕರೆಯುದು. ಇನ್ನೊಂದು ಹೆಸರಿದೆ. ಆಯ್ತು, ಈಗ ಗೊತ್ತಿಲ್ಲ ಅಂದ್ರೆ ನನ್ನ ಮುಂದಿನ ಕಾಲರ್ಗೆ ಪಾಸ್ ಮಾಡ್ಲ ಪ್ರಶ್ನೆ ಏನ ನೋಡೋಣ. ಓಕೆ, ಧನ್ಯವಾದ ತಮ್ಗೆ. ನಮಸ್ಕಾರ, ಯಾರಿದು? ನಾನು ವಿಜಯಲಕ್ಷ್ಮಿ ಧನರಾಜರಸ್ ಮೇಡಮ್. ಎಲ್ಲಿಂದ? ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ. ಸರಿ, ಈಗ ನೋಡಿ, ನಾನು ಹುಲಿವೇಷ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಹುಲಿವೇಷವನ್ನ ಕರ್ನಾಟಕದ ಯಾವ ಭಾಗದಲ್ಲಿ ಈ ನೃತ್ಯವನ್ನ ಹೆಚ್ಚಾಗಿ ಮಾಡ್ತಾರೆ? ದಕ್ಷಿಣ ಕನ್ನಡ ಮೇಡಮ್. ದಕ್ಷಿಣ ಕನ್ನಡ, ಸರಿಯಾದ ಉತ್ತರ. ಆಯ್ತು, ಈಗ ಈ ಹುಲಿವೇಷಕ್ಕೆ ಮತ್ತೊಂದು ಹೆಸರಿದೆ, ಅದು ಏನು ಅಂತ ಹೇಳಬಹುದಾ? ಅಂದ್ರೆ ದಕ್ಷಿಣ ಕನ್ನಡ. ಕರೆಕ್ಟ್, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ. ವಿಜಯಲಕ್ಷ್ಮಿ ಧನರಾಜರಸ್ ಮೇಡಮ್. ವಿಜಯಲಕ್ಷ್ಮಿ ಧನರಾಜರಸ್, ಎಲ್ಲಿಂದ ಕರೆ ಮಾಡಿದ್ದು? ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ. ಸರಿಯಾದ ಉತ್ತರ, ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ತಮ್ಗೆ. ಕೇಳಿದರೆ ಈಗ ಒಂದು ಗೀತೆಯ ತುಣುಕನ್ನ ಕೇಳಿ ಬರೋಣ, ನಂತರ ಮತ್ತೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. Thank you. ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ, ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ, ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಜಗಕ್ಕೆಲ್ಲ ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕರ್ನಾಟಕದ ಕರಾವಳಿ ಭಾಗದ ಕಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ವಿ, ಸಂಬಂಧಪಟ್ಟ ಗೀತೆಯ ತುಣುಕನ್ನು ಕೂಡ ಕೇಳಿಕೊಂಡು ಬಂದ್ವಿ. ಈಗ ಮುಂದಿನ ಕಾಲರ್ ಅನ್ನು ಮಾತಾಡಿಸುವಂತಹ ಸಮಯ. ನಮಸ್ಕಾರ, ಯಾರಿದ್ದೀರಾ ಲೈನ್ನಲ್ಲಿ? ಹಲೋ. ಹಲೋ, ಪಡೆತಲ ಕುಲಿಗೆರೆಯಿಂದ ಮನ್ವಿತಾ, ಫೋರ್ತ್ ಸ್ಟ್ಯಾಂಡರ್ಡ್. ಮನ್ವಿತಾ, ಫೋರ್ತ್ ಸ್ಟ್ಯಾಂಡರ್ಡ್. ಪುಟಾಣಿ, ನಿನ್ಗೆ ಈಗ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ಗೊತ್ತಾಗುತ್ತಾ? ಪ್ರಯತ್ನ ಮಾಡ್ತೀಯ, ವೆರಿ ಗುಡ್. ಈ ತರ ಇರ್ಬೇಕು ಏನು ಉತ್ಸಾಹ ಅಂದ್ರೆ. ಆಯ್ತು ನೋಡು, ನಿನ್ಗೆ ನಿನ್ಗೆ ಇಷ್ಟ ಆಗುವಂತ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಕರ್ನಾಟಕದ ಗೊಂಬೆಗಳ ಊರು ಅಂತ ಯಾವ ಊರನ್ನ ಕರೀತಾರೆ? ಪುಟಾಣಿ ಗೊಂಬೆ ಮನ್ವಿತಾ ಈಗ ಇದಕ್ಕೆ ಉತ್ತರವನ್ನ ಕೊಡ್ಬೇಕು. ಯಾವ ಊರು? ಇಲ್ಲ, ನೀನು ಪುಟಾಣಿ ಆಗಿರೋ ಕಾರಣ ನಿನಗೆ ಮೂರು ಚಾನ್ಸ್ ಕೊಡ್ತೀನಿ. ಮೂರರಲ್ಲಿ ಮೂರು ಚಾನ್ಸ್ ತಗೊಂಡು ಒಂದು ಉತ್ತರವನ್ನ ಕೊಡು. ಮೈಸೂರು ಅಲ್ಲ. ನೋಡು, ಗೊಂಬೆಗಳನ್ನ ಯಾವ ಊರಲ್ಲಿ ಹೆಚ್ಚು ಮಾರ್ತಾರೆ, ಅದಕ್ಕೋಸ್ಕರನೇ ಆ ಊರಿಗೆ ಗೊಂಬೆಗಳ ಊರು. ಇಲ್ಲ, ಇನ್ನೊಂದು ಚಾನ್ಸ್ ಇದೆ, ಯೋಚನೆ ಮಾಡು. ಅಮ್ಮ ಯಾರಾದ್ರೂ ಇದ್ರೆ ಕೇಳು. ಅಲ್ಲಿ ಯಾರಾದ್ರೂ ಇದ್ದಾರಾ ಸಹಾಯಕ್ಕೆ? ಯಾರು ಇಲ್ವಾ? ಹೋಗ್ಲಿ, ನಾನೇ ಹೇಳ್ತೀನಿ. ಚನ್ನಪಟ್ಟಣ ಗೊತ್ತಾ, ಮೈಸೂರು ಹತ್ರನೇ ಬರುತ್ತೆ, ರಾಮನಗರ ಜಿಲ್ಲೆಯಲ್ಲಿ ಇರೋದಿದು. ಚನ್ನಪಟ್ಟಣದ ಗೊಂಬೆ ಅಂದ್ರೆ ತುಂಬಾನೇ ವರ್ಲ್ಡ್ ಫೇಮಸ್. ಮುದ್ ಮುದ್ದಾಗಿ ಪುಟ್ ಪುಟ್ಟು ಗೊಂಬೆಗಳಿರ್ತವೆ, ನೋಡಿರ್ತೀಯ ನೀನು. ದಸರಾದಲ್ಲಿ ಗೊಂಬೆ ಕೂರಿಸ್ತಾರಲ್ವಾ, ಅಲ್ಲಿ ಈ ಗೊಂಬೆಗಳನ್ನ ಉಪಯೋಗಿಸ್ತಾರೆ ಚಿಕ್ಕ ಮಕ್ಕಳಿಗೆ. ಗೊಂಬೆ ಮಾಡ್ತಾರೆ ಅಂತಾದ್ರೆ ಊರು ಗೊತ್ತಿಲ್ಲ. ಅಲ್ಲಿ ಜಾಸ್ತಿ ಗೊಂಬೆಗಳನ್ನ ಮಾಡೋ ಕಾರಣ ಅದನ್ನ ಕರ್ನಾಟಕದ ಗೊಂಬೆಗಳ ಊರು ಅಂತ ಕರೀತಾರೆ. ಆಯ್ತು, ಪುಟ್ಟು ಗೊಂಬೆ ಮನ್ವಿತಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಕರೆ ಮಾಡ್ತಾ ಇರು ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ. ಎಲ್ಲದಕ್ಕೂ ಕರೆ ಮಾಡ್ತೀನಿ. ಆಯ್ತು ಪುಟಾಣಿ, ಎಲ್ಲದಕ್ಕೂ ಕರೆ ಮಾಡು, ಸರಿನಾ? ಓಕೆ. ಯಾರಿದ್ದೀರಾ ಲೈನ್ ನಲ್ಲಿ? ಮೇಡಮ್, ಹರ್ಷಿತಾ ತಿಪ್ಟೂರಿಂದ. ಹರ್ಷಿತಾ ತಿಪ್ಟೂರಿಂದ, ಓಕೆ. ಹರ್ಷಿತಾ ಅವ್ರಿಗೆ ಈಗ ನಾನು ಆಗ್ಲೇ ಕೇಳಿದ್ದ ಪ್ರಶ್ನೆಯ ಮುಂದುವರಿದ ಭಾಗವನ್ನ ಕೇಳ್ತೀನಿ. ಚನ್ನಪಟ್ಟಣದ ಗೊಂಬೆ, ಈಗ ಚನ್ನಪಟ್ಟಣ ಗೊಂಬೆಗಳ ಊರು ಅಂತ ಕರೀತಾರೆ ಅಂತ ಈಗಷ್ಟೇ ಹೇಳ್ದೆ ನಾನು. ಈ ಚನ್ನಪಟ್ಟಣದ ಗೊಂಬೆಗಳನ್ನ ನೀವು ನೋಡಿದೀರಾ? ಚನ್ನಪಟ್ಟಣದ ಗೊಂಬೆಗಳು ಮರದಿಂದ ಮಾಡಿರುವಂತ ಆಟಿಕೆಗಳು, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಡುವಂತ ಆಟಿಕೆಗಳಿವು. ಇವುಗಳನ್ನ ಯಾವ ಮರದಿಂದ ತಯಾರಿಸ್ತಾರೆ? ಒಂದು ಜಾತಿಯ ಮರ, ಆ ಚನ್ನಪಟ್ಟಣದಲ್ಲೇ ಬೆಳೆಯುತ್ತೆ ಈ ಮರ, ಆ ಮರದಿಂದ ಇದನ್ನ ತಯಾರಿಸ್ತಾರೆ, ಅದು ಯಾವ ಮರ ಅಂತ ಹೇಳಬಹುದಾ? ಗೊತ್ತಿದ್ಯಾ ಉತ್ತರ? ಮೇಡಮ್, ಜಾಲಿ. ಜಾಲಿ ಮರದಿಂದ ಇಲ್ಲ. ಬೇರೆ ಉತ್ತರ ಟ್ರೈ ಮಾಡ್ತೀರಾ? ರಬ್ಬರ್. ಇಲ್ಲ, ರಬ್ಬರ್ ಮರ ಅಲ್ಲಿ ಬೆಳೆಯೋದೇ ಇಲ್ವಲ್ಲ ಚನ್ನಪಟ್ಟಣದಲ್ಲಿ. ಇದು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ, ಅಲ್ಲಿ ರಬ್ಬರ್ ಮರ ಎಲ್ಲಿ ಬೆಳೆಯುತ್ತೆ, ಬೆಳೆಯೋದೇ ಇಲ್ವಲ್ಲ. ಸರಿ, ಆಯ್ತು, ತೊಂದರೆ ಇಲ್ಲ, ನೋಡೋಣ ಮತ್ತೊಬ್ರು ಕೇಳಗರನ್ನ ಕೇಳೋಣ, ಉತ್ತರ ಸರಿಯಾದ ಕೊಡ್ತಾರ ಅಂತ ಕರೆ ಮಾಡಿ. ಧನ್ಯವಾದ. ನಮಸ್ಕಾರ. ನಮಸ್ತೆ, ನಿಮ್ ಹೆಸರು? ಕವಿತಾ ಜಗದೀಶ್ ಅಂತ ಮೇಡಮ್. ಕವಿತಾ, ಆಯ್ತು. ಕವಿತಾ ಅವರೇ, ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ದೀರಾ? ಗೊಂಬೆ ಚನ್ನಪಟ್ಟಣದ ಗೊಂಬೆಗಳು ಯಾವುದು ಅಂತ ನಿಮ್ಗೆ, ನೀವು ನೋಡಿರ್ತೀರ, ಎಲ್ರೂ ನೋಡಿರ್ತಾರೆ ಅಲ್ವಾ? ಇದನ್ನ ಯಾವ ಮರದಿಂದ ತಯಾರಿಸ್ತಾರೆ? ಈಗ ನೋಡಿ, ಪೀಠೋಪಕರಣ. ಆಲದ ಮರ ಅಲ್ಲ, ಹತ್ರ ಹತ್ರ ಹತ್ರ ಹತ್ರ ಹತ್ರ ಹತ್ರ ಇದೀರಾ? ಜಾಲಿ ಮರನಾ? ಇಲ್ಲ ಬಿದ್ರು ಬಿದ್ರು ಇಲ್ಲ. ಉತ್ತರ ಆಲೆಮರ. ಆಲೆಮರ ಐವರಿ ವುಡ್ ಅಂತ ಕರೀತಾರೆ, ಇದರಿಂದ ತಯಾರಿಸ್ತಾರೆ. ಇದು ಆ ಮರ ಅಲ್ಲಿ ಹೇರಳವಾಗಿ ಬೆಳೆಯುತ್ತೆ. ಆ ಮರ ತುಂಬಾ ಸಾಫ್ಟ್ ಆಗಿರುತ್ತೆ, ಅವ್ರಿಗೆ ಕೆತ್ತನೆಗೆ ತುಂಬಾನೇ ಸುಲಭ ಆಗುತ್ತೆ. ಆಲೆ ಮರವನ್ನ ಯೂಸ್ ಮಾಡ್ತಾರೆ. ಅಪರೂಪಕ್ಕೆ ಬೀಟೆ ಮರ ಗಂಧದ ಮರದಲ್ಲೂ ಮಾಡೋದಿದೆ. ಚನ್ನಪಟ್ಟಣದ ಗೊಂಬೆಗಳ ವಿಶೇಷತೆ ಏನಂತ ಅಂದ್ರೆ ಅವುಗಳು ತುಂಬಾ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ಓಕೆ ಈಗ ಕೇಳಿಸ್ಕೊಳ್ಳಿ. ಇದು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಡೋದ್ರಿಂದ ಒಂದು ಪ್ಲಾಸ್ಟಿಕ್ ಉಪಯೋಗ ಇಲ್ಲ. ಇಲ್ಲಿ ಪ್ರಾಕೃತಿಕವಾಗಿ ಸಿಕ್ಕುವಂತ ಮರದಿಂದ ಮಾಡ್ತಾರೆ. ಆ ನಂತರ ಅದರ ಫಿನಿಶಿಂಗ್ ಮತ್ತೆ ಎಡ್ಜಸ್ ತುಂಬಾ ಸ್ಮೂತ್ ಆಗಿರುತ್ತೆ. ಚಿಕ್ಕ ಮಕ್ಕಳು ಆಟ ಆಡುವಾಗ ಯಾವುದೇ ರೀತಿಯ ಹರಿತ ಹಾಕೋಬಾರ್ದು, ಏಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಸ್ಮೂತ್ ಆಗಿ ಫಿನಿಶಿಂಗ್ ಅನ್ನ ಕೊಟ್ಟಿರ್ತಾರೆ. ನಂತರ ಬಣ್ಣ ಕೂಡ ತರಕಾರಿಗಳಿಂದ ಬಣ್ಣವನ್ನ ತೆಗೆದು ಆ ಬಣ್ಣಗಳನ್ನ ಉಪಯೋಗಿಸ್ತಾರಂತೆ. ಅದಕ್ಕೆ ಬಣ್ಣ ಹಚ್ಚೋದಕ್ಕೆ ಅಂದ್ರೆ ಬಾಯಿಗೆ ಹಾಕಿದ್ರು ಕೂಡ ಅದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಅನ್ನೋಂತ ಒಂದು ಉದ್ದೇಶದಿಂದ. ಹಂಗಾಗಿ ಈ ಚನ್ನಪಟ್ಟಣದ ಗೊಂಬೆಗಳು ವಿಶ್ವವಿಖ್ಯಾತಿಯನ್ನ ಪಡ್ಕೊಂಡಿದೆ. ಸರಿ, ಕರೆ ಮಾಡಿದ್ಕೆ ತಮ್ಗೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಕೇಳಿಗರೆ, ಈಗ ಮತ್ತೊಂದು ಗೀತೆಯ ತುಣುಕನ್ನ ಕೇಳಿಕೊಂಡು ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಕೋಲು ಮಂಡ ಜಂಗುಮ ದೇವರು ಗುರುವೇ ಕಾರಣ್ಯಕ್ಕೆ ದಯ ಮಾಡವರೇ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ಹೌದು, ಅಕ್ರೇ ಮಾ ತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಹೌದು, ಭಿಕ್ಷೆ ನೀಡಿದ್ರೆ ಬಾಳು ಬಂಗಾರ ತಾಯಿ, ಬೈದುಡಿದ್ರೆ ಬಾಳು ಬೂದ್ ಕುಂಬಳಕಾಯಿ ಎಂದವನೇ ಮಾದೇವ. ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ಬೈದುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವ. ಕೇಳಿಗ್ರೆ, ಮತ್ತೆ ಗೀತೆಯ ತುಣುಕನ್ನ ಕೇಳಿದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ವಿಷಯ ಕರ್ನಾಟಕದ ಕಲೆಗಳು. ನಮಸ್ಕಾರ ಸುರೇಶ್ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸುರೇಶ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಕಂಬಳ ಅನ್ನೋದು ಗೊತ್ತಾ ನಿಮ್ಗೆ? ಎತ್ತನ್ನ ಓಡಿಸ್ತಾರೆ ಗದ್ದೆಯಲ್ಲಿ, ಗೊತ್ತಲ್ವಾ ಕಂಬಳ ಅನ್ನೋದು? ಎಮ್ಮೆಯನ್ನ ಕಟ್ಕೊಂಡು ಓಡಿಸ್ತಾರೆ ಒಂದು ಕೋಣಗಳು, ಕರೆಕ್ಟ್, ಕೋಣಗಳನ್ನ. ಇದನ್ನ ತಮಿಳ್ನಾಡಿನಲ್ಲಿ ಕೂಡ ಆಚರಿಸ್ತಾರೆ. ಅದಕ್ಕೆ ತಮಿಳು ಭಾಷೆಯಲ್ಲಿ ಏನಂತ ಹೆಸರಿದೆ? ತಮಿಳ್ನಾಡಲ್ಲಿ ಏನಂತ ಕರೀತಾರೆ? ಅದು ತುಂಬಾ ದೊಡ್ಡ ಇಶ್ಯೂ ಆಗಿತ್ತು ಕೆಲವು ವರ್ಷ ನಡೆಸಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಅಂತ. ಅಲ್ಲೂ ಕೂಡ ಕೋಣಗಳನ್ನೇ ಕಟ್ಟಿ ಮಾಡ್ತಾರೆ. ಈಗ ಉತ್ತರ ಗೊತ್ತಿಲ್ಲ ಅಂದ್ರೆ ನೋಡೋಣ, ಮತ್ತೊಬ್ಬ ಕೇಳುಗರನ್ನ ಕೇಳೋಣ, ಸರಿಯಾದ ಉತ್ತರ ಹೇಳ್ತಾರ. ಕರೆ ಮಾಡಿದ್ಕೆ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ, ನಿಮ್ ಹೆಸರು ಮಾತನಾಡಿ. ನಮಸ್ಕಾರ, ಯಾರಿದ್ದೀರಾ ಲೈನ್ ನಲ್ಲಿ ಮಾತನಾಡಿ. ಹಲೋ ಹಲೋ ಹಲೋ, ಯಾರಿದು? ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ನಾನು ಅಮ್ಮನಿ, ಕಾರ್ಕಳದಿಂದ. ಕಾರ್ಕಳದಿಂದನಾ, ಆಯ್ತು ನೋಡಿ. ಕಾರ್ಕಳ ಆಯ್ತು, ಆ ಕಡೆ ನಿಮ್ಗೆ ಏನು ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶನೇ ಬರುತ್ತೆ ಅಲ್ವಾ? ಈಗ ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಕಂಬಳ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರಸಿದ್ಧ ಕಲೆ ಅಲ್ವಾ? ಇದನ್ನ ತಮಿಳ್ನಾಡಿನಲ್ಲಿ ಕೂಡ ಆಚರಿಸ್ತಾರೆ. ಅದಕ್ಕೆ ತಮಿಳು ಭಾಷೆಯಲ್ಲಿ ಏನಂತ ಹೆಸರಿದೆ ಅನ್ನೋದೇನಾದ್ರೂ ಹೇಳಿ? ಜಲ್ಲಿಕಟ್ಟು. ಸರಿಯಾದ ಉತ್ತರ, ಜಲ್ಲಿಕಟ್ಟು. ಅಲ್ವಾ? ಸರಿಯಾದ ಉತ್ತರವನ್ನ ಹೇಳಿದಿರಾ, ಅಭಿನಂದನೆ ತಮ್ಗೆ. ಹೀಗೆ ಕರೆ ಮಾಡ್ತಾ ಇರಿ, ಧನ್ಯವಾದ. ನಮಸ್ಕಾರ, ಯಾರಿದು ಮಾತನಾಡಿ, ಯಾರಿದು ಕರೆ ಕಟ್ ಆಗಿದೆ. ನಮಸ್ಕಾರ, ನಿಮ್ ಹೆಸರು? ಹಲೋ. ಹಲೋ, ನಿಮ್ ಹೆಸರು ಹೇಳಿ. ಹಲೋ. ಹಲೋ ಹೇಳಿ, ಕೇಳಿಸ್ತಾ ಇದೆ. ನಿಮ್ ಹೆಸರು? ಪ್ರಮೀಳಾ. ಪ್ರಮೀಳಾ ಅವರೇ, ನೀವೇ ಮೋಸ್ಟ್ಲಿ ಕಾರ್ಯಕ್ರಮಕ್ಕೆ ಕೊನೆಯ ಕಾಲರ್ ಅನ್ಕೊಳ್ತೀನಿ. ನಿಮಗೆ ಪ್ರಶ್ನೆ, ಇದು ರಸಪ್ರಶ್ನೆ ಕಾರ್ಯಕ್ರಮ ಗೊತ್ತಿದೆ ಅಲ್ವಾ ನಿಮ್ಗೆ? ಈಗ ನನ್ನ ಪ್ರಶ್ನೆ ನಿಮ್ಗೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿದ್ರಿ ಕಲೆ ಅನ್ನೋದು ಯಾವ ಪ್ರಕಾರದ ಕಲೆ? ಇದು ಕರ್ನಾಟಕದ ಒಂದು ಕಲೆ, ಯಾವ ಕಲಾ ಪ್ರಕಾರ ಇದು? ನಾನು ಅಲ್ಲ ಅಲ್ಲ, ಈ ಕಲೆ ಅಂದ್ರೆ ಏನು ಅಂತ ಹೇಳ್ಬೇಕು. ನಾನು ನಾಲ್ಕು ಆಪ್ಷನ್ ಕೊಡ್ತೀನಿ. ಇದು ಜಾನಪದ ನೃತ್ಯ ಪ್ರಕಾರ, ಕರಕುಶಲ ಕಲಾ ಪ್ರಕಾರ, ಸುಗ್ಗಿ ಕುಣಿತದ ಪ್ರಕಾರ, ಅಥವಾ ಮಗ್ಗ ನೇಯುವ ಒಂದು ಪ್ರಕಾರ. ಮಗ್ಗ ನೇಯೋದು ಅಂತ ಹೇಳ್ತಾ ಇದ್ದೀರಾ? ನೋಡೋಣ, ಮುಂದಿನ ಕಾಲರ್, ಇನ್ನೊಂದು ಕಾಲರ್ ನ ತಗೊಳ್ತೀನಿ, ಸರಿಯಾದ ಉತ್ತರ ಅವ್ರು ಏನ್ ಕೊಡ್ತಾರೆ ಅಂತ. ನಮಸ್ಕಾರ, ಯಾರಿದ್ದೀರಾ ಲೈನ್ ನಲ್ಲಿ? ಹಲೋ. ಹಲೋ, ನಿಮ್ ಹೆಸರು? ಹಲೋ. ಹಲೋ ಹೇಳಿ, ನಿಮ್ ಹೆಸರು? ಹಾ ಮೇಡಮ್, ನಮಸ್ತೆ ಮೇಡಮ್, ಅಶೋಕ್ ಅಂತ ಮೇಡಮ್, ಕೊನ್ನಳ್ಳಿಯಿಂದ ದುಡ್ಡು ಹೋಗ್ಲಿ, ಹಾಸನ್ ತಾಲೂಕು. ಓ, ಹಾಸನ್ ತಾಲೂಕ್, ಹಾಸನ್ ಅವರೇನಾ? ಸರಿ ನೋಡಿ, ನಿಮ್ಗೆ ಪ್ರಶ್ನೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಬಿದ್ರಿ ಕಲೆ ಅನ್ನೋ ಒಂದು ಕಲೆ ಇದೆ ಕರ್ನಾಟಕದಲ್ಲಿ, ಆಯ್ತಾ? ಇದು ಯಾವ ಪ್ರಕಾರದ ಕಲೆ? ನಾನು ನಾಲ್ಕು ಆಪ್ಷನ್ ಕೊಡ್ತೀನಿ. ಇದು ಜಾನಪದ ನೃತ್ಯ ಕಲೆ, ಅಥವಾ ಇದು ಕರಕುಶಲ ಕಲೆ, ಅಥವಾ ಇದು ಸುಗ್ಗಿ ಕುಣಿತ, ಅಥವಾ ಇದು ಮಗ್ಗ ನೇಯುವ ಕಲೆ. ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ? ಕರಕುಶಲ ಮೇಡಮ್, ಬಿದಿರಿಂದ ಎಲ್ಲ ಕುಕ್ಕಿ ಎಲ್ಲ ನೇಯ್ತಾರೆ ಮೇಡಮ್. ಕರಕುಶಲ ಅನ್ನೋದು ಸರಿ, ಆದ್ರೆ ಇದು ಬಿದಿರಿಂದ ನೇಯೋದಲ್ಲ. ಇದು ಬೀದರ್ ಜಿಲ್ಲೆಯಲ್ಲಿ ಮಾಡುವಂತ ಒಂದು ಕಲೆ. ಇದು ಲೋಹ ಮತ್ತೆ ಮಣ್ಣನ್ನ ಸೇರಿಸಿ ಮಾಡುವಂತ ಈ ಡೆಕೋರೇಟಿವ್ ಐಟಮ್ಸ್, ಫ್ಲವರ್ ವಾಸು, ಈ ತರದ ಪದಾರ್ಥಗಳನ್ನ ತಯಾರಿಸುವಂತ ಒಂದು ಕಲೆ. ಇದು ಬೀದರ್ನಲ್ಲಿ ಪ್ರಚಲಿತದಲ್ಲಿ ಇದೆ. ಅರ್ಥ ಆಯ್ತಾ? ಸೊ ಅಲ್ಲ ಮೇಡಮ್, ಕರಕುಶಲ ಅಂತ ಹೇಳಿ ತಪ್ಪಾಯ್ತಾ ಮೇಡಮ್? ಇಲ್ಲ, ಕರಕುಶಲ ಅನ್ನೋದು ಕರೆಕ್ಟ್, ಆದ್ರೆ ಬಿದಿರಿನಿಂದ ಬುಟ್ಟಿ ಹೆಣೆಯೋದು ಅಂದಿದ್ದು ತಪ್ಪು. ಇರ್ಲಿ, ಅರ್ಧ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ, ಧನ್ಯವಾದ ತಮ್ಗೆ ಕರೆ ಮಾಡಿದ್ದಕ್ಕೆ. ಕೇಳಿದ್ರೆ, ಈ ಅರ್ಧ ಗಂಟೆಯ ಕಾಲ ನಾವು ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕಲೆಗಳು ವಿಷಯವನ್ನ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಿದ್ವಿ. ನಮ್ಮ ಕೇಳುಗರು ಒಳ್ಳೆ ಪ್ರಯತ್ನವನ್ನ ಮಾಡಿ ಭಾಗವಹಿಸಿದ್ರು. ಎಲ್ಲಾ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದು ನಾನು ಸ್ಫೂರ್ತಿ. ಕೇಳುಗರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಈಗ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಬೆಂಗಳೂರು ಕೇಂದ್ರದಿಂದ ಕ್ವಾಮಿ ಏಕ್ತಾ ಸಪ್ತಾಹ, 6:20 ಗೀತ ಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅತಿಯಾಗಿ ಮಳೆ ಬೀಳುವ ಸಂದರ್ಭದಲ್ಲಿ ಸಂಬಾರ ಬೆಳೆಗಳ ನಿರ್ವಹಣೆ, ಈ ಕುರಿತು ಸಕಲೇಶಪುರ ತಾಲೂಕು ದೋಣಿಗಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. 7:21 ಹಾಗೂ ರಾತ್ರಿ 9:15 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 7:45 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್, ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ, 8:00 ಯುವವಾಣಿಯಲ್ಲಿ ಪಾರಿಜಾತ ಪ್ರಸ್ತುತಿ ಸುಜಾತ ಎಫ್ ತಳವಾರ್, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಶಂಕರ್ ಅವರ ಗಾಯನ, 10:00 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಜಯತೀರ್ಥ ಮೇವುಂಡಿಯವರ ಗಾಯನವನ್ನು ಆಲಿಸಬಹುದು. ಕೇಳುಗರೆ, ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ, ವಿಎನ್ ಮಲ್ಲಿಕಾರ್ಜುನ ಸ್ವಾಮಿಯವರಿಂದ, 6:15 ಸ್ತುತಿ ಮಲ್ಲಿಕಾ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ, 7:15 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. 7:25 ಭಾವಗೀತೆ, 7:45